ರೇಣವ್ವ ಕೆ ಪೂಜಾರ್ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಹಾಡು. ರೇಣವ್ವ ಕೆ ಪೂಜಾರ್ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಹಾಡು ಕೇಳಿದ್ರಲ್ಲ. ಈಗ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ವಿಶೇಷ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರಿಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಜೊತೆಗೆ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿಯವರೇ. ನಮಸ್ಕಾರ ಮೇಡಮ್. ನಾನು ನನ್ನದು ನನಗೆ, ನನ್ನದೇ ಎಲ್ಲ, ನನ್ನಿಂದಾನೇ ಎಲ್ಲ ಅನ್ನುವಂತಹ ಈ ಭಾವನೆಗಳು ಎಲ್ಲಿಗೆ ತೆಗೆದುಕೊಂಡು ಹೋಗ್ತವೆ ಸ್ವಾಮೀಜಿ? ಗೊತ್ತಾಯ್ತಲ್ಲ ಕೇಳುಗುರೆ. ಇವತ್ತು ನಾವು ಮದದ ಬಗ್ಗೆ ಮಾತಾಡ್ತಾ ಇದೀವಿ. ಸ್ವಾಮೀಜಿಯವರು ಮದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹೇಳಿದ್ದಾರೆ, ಕೇಳೋಣಲ್ಲ. ಮತ್ತೆ ನಾನು ಚನ್ನಬಸವಣ್ಣ ಅವರ ಸೂತ್ರದ ಕಡೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಹೌದು, ಅವರು ಹೇಳ್ತಾರೆ ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ. ಮದ ಅಂದ್ರೆ ಅಹಂಕಾರ, ಇದು ಹುಟ್ಟುಗುಣ ಇದು ಕೂಡ. ಹೌದು. ಅಷ್ಟೇ ಅಲ್ಲ, ಈ ಮುಂದಿನ ಜನ್ಮಕ್ಕೆ ಹೋಗ್ತಕ್ಕಂತ ಪ್ರಕ್ರಿಯೆಯನ್ನು ಹೇಳುವಾಗ ಮೂರು ಶರೀರಗಳು ಹೇಳ್ತಾರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಇಲ್ಲೇ ಬಿದ್ದು ಹೋಗ್ಬಿಡುತ್ತೆ, ಅದಕ್ಕೆ ನೀವು ಶವ ಅಂತ ಕರಿತೀರಾ, ಹೆಣ ಅಂತ ಕರಿತೀರಾ. ಸೂಕ್ಷ್ಮ ಶರೀರನು ಇಲ್ಲೇ ಬಿದ್ದು ಹೋಗ್ಬಿಡುತ್ತೆ. ಮುಂದಿನ ಜನ್ಮಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು ಕಾರಣ ಶರೀರ. ಆ ಕಾರಣ ಶರೀರದಲ್ಲಿ ಮೂರು ತತ್ವ ಇದೆ, ಜ್ಞಾತೃ, ಚಿತ್ತ, ಅಹಂಕಾರ. ಓಹೋ, ನೋಡಿ, ಅಂದ್ರೆ ಐದು ಗುಣಗಳು ಇಲ್ಲೇ ಇದ್ರೆ ಈ ಅಹಂಕಾರ ಅನ್ನುವಂತದ್ದು ಏನಿದೆಯಲ್ಲ, ಮೂಲ ಅಹಂಕಾರ ಅಂತಾನು ಕೂಡ ಸೇರಿಸ್ತಾರೆ. ಅದಕ್ಕೆ ಅದು ಜನ್ಮ ಜನ್ಮಕ್ಕೂ ಹೋಗುತ್ತೆ. ನೀವೊಂದು ಸಣ್ಣ ಮಗನ್ ನೋಡಿ, ಬೇಕಾದ್ರೆ ಒಂದ್ ಪ್ರಯೋಗ ಮಾಡಿ. ಸುಮ್ನೆ ಒಂದು ಮೂರು ವರ್ಷದ ಮಗು ತುಂಬಾ ಗದ್ಲ ಹೋಗ್ತಾ ಇದೆ, ಗದ್ಲ ನಡೀತಾ ಇದೆ, ನೀವು ಕರ್ಕೊಂಡು ಹೋಗ್ತಾ ಇದ್ದಾರೆ ಕೈ ಹಿಡ್ಕೊಂಡು, ಅದು ಖುಷಿಯಿಂದ ನಡ್ಕೊಂಡು ಬರ್ತಾ ಇದೆ, ಅಕಸ್ಮಾತ್ ನಿಮ್ ಕೈ ತಪ್ಪಿ ಅಥವಾ ಕಾಲ್ ಜಾರಿ ಬಿದ್ಬಿಡ್ತು, ನೀವು ಅದ್ರ ಕಡೆ ನೋಡಿ ಜಾಸ್ತಿ ಹೇಳುತ್ತೆ ಅದು. ನಿಜ, ನೀವು ನೋಡ್ಲಾರ್ದೆ ಮುಂದಕ್ಕೆ ಹೋಗಿ, ಅದ್ ಎದ್ಬಿಟ್ಟು ಮತ್ತೆ ನಿಮ್ ಕೈ ಹಿಡ್ಕೊಳಕ್ ತಾನೇ ಓಡ್ಕೊಂಡು ಬರ್ತದೆ. ನೋಡಿದ್ ಯಾಕೆ ಇದಕ್ಕೆ ಅಳಕ್ ಶುರು ಮಾಡತ್ತೆ ಅಂದ್ರೆ, ಅಮ್ಮ ನೋಡ್ಬಿಟ್ಲು ನನಗೆ ಅವಮಾನ ಆಯ್ತು. ಬಿದ್ದು ಪೆಟ್ಟು ಹಚ್ಕೊಂಡಿದ್ದಕ್ಕೆ ಅಳೋದಿಲ್ಲ, ಅಳಲ್ದೆ ಅವಮಾನ ಆಯ್ತು ಅಂತ ಅಳೋದು. ಅಂದ್ರೆ ಅಹಂಕಾರಕ್ಕೆ ಪೆಟ್ಟು ಬಿತ್ತು ಅಲ್ಲಿ. ಅದೇ ನೀವು ನೋಡದೆ ಹೋದ್ರೆ ಸುಮ್ನೆ ಹೋಗ್ತಾ ಇರಿ, ಅದ್ ಎದ್ಬಿಟ್ಟು ನಿಮ್ಮನ್ನ ಮತ್ತೆ ಫಾಲೋ ಮಾಡುತ್ತೆ, ಕೈ ಹಿಡ್ಕೊಳಕ್ ಪ್ರಯತ್ನ ಪಡುತ್ತೆ. ಅಂದ್ರೆ ಅಹಂಕಾರ ಅನ್ನುವಂತದ್ದು ಅಪ್ರಜ್ಞಾವಸ್ಥೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಈ ಅಹಂಕಾರ ಅದು ಪ್ರತಿಯೊಬ್ಬರಿಗೂ ಇರುತ್ತೆ, ಇರಬಾರ್ದು ಅಂತಲ್ಲ, ಆದ್ರೆ ಈ ಅಹಂಕಾರ ದುರಹಂಕಾರ ಆಗ್ಬಾರ್ದು. ಅಂದ್ರೆ ನಾನೇ ಅನ್ಬಾರ್ದು ಅಥವಾ ನನ್ನಿಂದನೇ ಅನ್ಬಾರ್ದು. ಎಲ್ಲದೂ ನಡೆಯುತ್ತೆ, ಅದೇ ಪ್ರಕಾರ ನಾನು ಒಂದು ಈ ಸೃಷ್ಟಿಯ ಒಂದು ಭಾಗ. ಜಗತ್ನಲ್ಲಿ ಹುಟ್ಟಿದ್ದೆಲ್ವೂ ಅಂದ್ರೆ ಹುಟ್ಟಿದ ಮನುಷ್ಯ ಯಾವತ್ತಾದ್ರೂ ಒಂದು ದಿವಸ ಹೋಗ್ಲೇಬೇಕು, ಹೋಗ್ಲೇಬೇಕು ಅಥವಾ ಬಾಳ್ಲೇಬೇಕು. ಬಾಳ್ಲೇಬೇಕು, ಹೋಗೋದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಸದ್ಯಕ್ಕೆ. ಆದ್ರೆ ನಾವು ಹೋಗ್ತೀವಿ ಅಂತ ಗೊತ್ತಿದ್ದು ಕೂಡ ನಾವು ನಾನು ಅನ್ನೋದನ್ನ ಬಿಡೋದು, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದು ಬಹಳ ಅದ್ಭುತ. ಅದು ಯಕ್ಷ ಪ್ರಶ್ನೆ ಸಂದರ್ಭದಲ್ಲಿ ಧರ್ಮರಾಜಂಗೆ ಇದೇ ಯಕ್ಷ ಕೇಳೋದು, ಈ ಜಗತ್ತಿನ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ನನ್ನ ಕಣ್ಣು ಮುಂದೆ ಎಲ್ಲರೂ ಸಾಯ್ತಾ ಇದ್ರು ಕೂಡ ನಾನ್ ಮಾತ್ರ ಸಾಯಲ್ಲ ಅಂತ ಅನ್ಕೊಂಡಿರ್ತೀವಿ. ಹೌದು, ಎಷ್ಟೋ ಶವ ಸಂಸ್ಕಾರಗಳಿಗೆ ಹೋಗ್ತಿರ್ತೀವಿ, ಆದ್ರೆ ನನ್ನ ಮರಣದ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನನಗೂ ಒಂದ್ ದಿವಸ ಹಿಂಗ್ ಬರ್ಬೋದಲ್ಲ, ಹಂಗ್ ಬಂದವನು ಅವನ್ ದೊಡ್ಡವನಾಗ್ಬಿಡ್ತಾನೆ, ಅವನು ವಿರಾಗಿ ಆಗ್ಬಿಡ್ತಾನೆ ಅಥವಾ ಜ್ಞಾನಿ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಎಂಥ ಅದ್ಭುತ ಸೃಷ್ಟಿ ಪರಮಾತ್ಮನದಂದ್ರೆ, ಹೇಗೆ ನಮ್ಮ ಜಗತ್ ಬದುಕ್ತಾ ಇದೆ, ಸಾವಿರಾರು ಜನ ನಮ್ ಕಣ್ಣೆದುರಿಗೆ ಸಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ಹೋಗ್ತಿದ್ದಾರೆ, ಈಗಂತೂ ಟಿವಿನಲ್ಲಿ ಎಲ್ಲ ನೋಡ್ತಾನೆ ಇರ್ತಾರೆ. ಆದ್ರೆ ನಾನ್ ಸಾಯ್ಬೋದಲ್ವಾ, ನಾನೊಂದಿವ್ಸ ಸಾಯ್ತೀನಿ ಅನ್ನಲ್ಲ, ನಾಳೆ ಕೋರ್ಟ್ಗೆ ಹೋಗ್ಬೇಕು, ಅವನ ವಿರುದ್ಧ ಏನ್ ಮಾತಾಡ್ಬೇಕು, ಅವನಿಗೆ ಹೆಂಗೆ ನಾನು ದ್ವೇಷ ಸಾಧಿಸ್ಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಇದು ಬಹಳ ವಿಚಿತ್ರ. ಇದು ನಿಜ, ನಾವು ಅಂದ್ರೆ ಪ್ರೀತಿಯನ್ನ ಇಟ್ಕೊಳ್ಬೇಕಾದ ಹೃದಯದೊಳಗೆ ದ್ವೇಷವನ್ನ ಇಟ್ಕೊಳ್ತಾ ಇರ್ತೀವಿ. ಅಹಂಕಾರದ ಇನ್ನೊಂದು ರೂಪ ದ್ವೇಷ. ಯಾಕೆ ಜಾಸ್ತಿ ಆಗತ್ತೆ ಅಂದ್ರೆ ಅಹಂಕಾರದ ಮತ್ತೊಂದು ರೂಪ ಅದು. ಆದ್ರಿಂದ ಈ ಅಹಂಕಾರ ಅನ್ನುವಂತಹದ್ದನ್ನ ನಾವು ಬಹಳ ಸೂಕ್ಷ್ಮವಾಗಿ ಕಂಡುಕೊಳ್ಬೇಕು, ಅದನ್ನ ಪರಿವರ್ತನೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮಹರ್ಷಿ ಅರವಿಂದರು ಹೇಳ್ತಾರೆ, ಆಸೆ ಮತ್ತು ಅಹಂಕಾರಗಳು ಪರಮಾತ್ಮನಿಂದ ನಮ್ಮನ್ನ ದೂರ ಮಾಡತಕ್ಕಂತಹ ಸಾಧನಗಳು. ಹಾಗಂತೇಳಿ ಇವನ್ ಬಿಡಕ್ ಬರಲ್ಲ, ದೇಹದ ಕಣ ಕಣದಲ್ಲೂ ಅವು ಮಿಲಿತವಾಗಿರುತ್ತೆ, ಮಿಲನ ಆಗ್ಬಿಟ್ಟಿರುತ್ತ, ಅದನ್ನ ಪರಿವರ್ತನೆ ಮಾಡ್ತೀವಲ್ಲ, ಅದೇ ನಿಜವಾದ ಸಾಧನೆ. ಅದಕ್ಕೆ ನಮ್ಮ ಋಷಿಗಳೇನ್ ಮಾಡಿದಾರೆ ಅಂದ್ರೆ, ಋಷಿಗಳು ಮಾಡಿದ್ದಾರೆ, ಶರಣರು ಕೂಡ ಮಾಡಿದ್ದಾರೆ, ಅಹಂಕಾರವನ್ನ ಎಂಟು ಭಾಗವಾಗಿ ವಿಭಾಗಿಸಿದ್ದಾರೆ, ಅಷ್ಟ ಮದಗಳು ಅಂತ ಕರೀತಾರೆ. ಆನೆಗಳಿಗೆ ಹೋಲಿಸ್ತಾರೆ, ಈ ಬೆಳಗಿನ ವಚನಗಳಲ್ಲೆಲ್ಲ ಬರೆಯುವಾಗ ಅಷ್ಟ ಮದಗಳನ್ನ ಆನೆಗಳಿಗೆ ಹೋಲಿಸ್ತಾರೆ, ಯಾಕಂದ್ರೆ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಬಲಶಾಲಿಯಾದದ್ದು ಮದಗಜ ಅಂತ, ಮದಗಜ ಅಂತಾನೆ ಕರೀತಾರೆ. ಅದಕ್ಕೆ ಆನೆಗಳಿಗೆ ಹೋಲಿಸ್ತಾರೆ ಅದನ್ನ. ಈ ಹರಿಷಡ್ ವರ್ಗಗಳನ್ನ ಹುಲಿಗಳಿಗೆ ಹೋಲಿಸ್ತಾರೆ, ಹುಲಿಗಳಿಗೆ ಹುಲಿಗಳಿಗೆ ಹೋಲಿಸ್ತಾರೆ. ಅದು ಹುಲಿನೂ ಅಷ್ಟೇ ಕ್ರೂರವಾಗಿರುತ್ತೆ, ಅಷ್ಟೇ ಶಕ್ತಿಶಾಲಿ ಆಗಿರುತ್ತೆ, ಅದೇ ತರ ಇದು ಅಂತೇಳಿ. ಆದ್ರೆ ನಾವು ಅದಕ್ಕೆ ಹೋಲಿಕೆ ಕೊಡಬಹುದೇ ಹೊರತು ಆದ್ರೆ ಇವು ನಮ್ಮೊಳಗೆ ಇರ್ತಕ್ಕಂಥವು. ಆಮೇಲೆ ಶರಣರು ಇನ್ನೂ ಒಂದು ವಿಭಾಗ ಮಾಡ್ತಾರೆ, ಅಂತರಂಗದ ಅಷ್ಟಮದಗಳು ಬಹಿರಂಗದ ಅಷ್ಟಮದಗಳು ಅಂತ ಮಾಡ್ತಾರೆ. ಅದು ಮುಂದೆ ವಿವರವಾಗಿ ನೋಡಬಹುದು. ಈ ಅಷ್ಟಮದಗಳಲ್ಲಿ ಮೊದಲನೇದೇ ಕುಲಮದ, ಪ್ರಾಯಶಃ ಭಾರತ ದೇಶವನ್ನ ದುರ್ಬಲಗೊಳಿಸಿದಂತ ಪ್ರಸಂಗದ್ದು ಇದು ಕುಲಮದ. ಅಂದ್ರೆ ನನ್ನ ಕುಲ ಶ್ರೇಷ್ಠ, ನನ್ನ ಕುಲನೇ ಬಹಳ ಹೆಚ್ಚಿಂದು, ಇನ್ನು ಬೇರೆ ಕುಲ ಕನಿಷ್ಠ, ಇನ್ ಬೇರೆಯವ್ರ ಕನಿಷ್ಠ. ಭಾರತೀಯರು ಅಂದಾಗ ಭಾವೈಕ್ಯತೆಯ ಸಂಕೇತ ಭಾರತ ಅಂತ ನಾವು ಹೇಳ್ತೀವಿ. ಈಗ ಇವಾಗ ಸ್ವಾತಂತ್ರ್ಯ ಬಂದ್ಮೇಲೆ ಸ್ವಲ್ಪ ಜಾಣರಾಗಿದೀವಿ ಅಂತ ಕಾಣುತ್ತೆ, ಆದ್ರೆ ಒಳಗಡೆ ಇನ್ನೂ ಇದೆ, ಒಳಗಡೆ ಕುಲಮದ ನಮ್ಗೆ ಗೊತ್ತಿಲ್ಲದಂಗೆ ಕೂತಿರುತ್ತೆ. ಅದನ್ನ ತೊಡೆದು ಹಾಕಿ ನಾವೆಲ್ಲರೂ ಭಾರತೀಯರು, ಭಾರತ ಮಾತೆಯ ಮಕ್ಕಳೆಲ್ಲರೂ ಒಂದೇ, ಬರೀ ಹಾಡು ಹೇಳದ್ ಬೇಡ, ಅದನ್ನ ಹೃದಯ ಪೂರ್ವಕವಾಗಿ ಬೆಳೆಸ್ಕೊಳ್ಬೇಕು, ಒಪ್ಕೊಳ್ಬೇಕು, ಆ ಭಾವವನ್ನು ಬೆಳೆಸ್ಕೊಳ್ಬೇಕು. ಈ ದೈವಿ ಪಥಕ್ಕೆ ಸಾಗಬೇಕಾದ್ರೆ ಇವತ್ತಿನ ಮೌಲ್ಯ, ಈ ಒಂದೊಂದು ಕಾಲದಲ್ಲಿ ಒಂದೊಂದು ಮೌಲ್ಯ ಇರುತ್ತೆ. ಯಾವ್ದೋ ಒಂದು ಕಾಲದಲ್ಲಿ ತಪಸ್ಸು ಮೌಲ್ಯ ಆಗಿತ್ತು, ಮನೆ ಬಿಟ್ಟು ಹೊರಟೋದ್ರೆ ಬಹಳ ಶ್ರೇಷ್ಠ. ಇನ್ನೊಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟವೇ ಮೌಲ್ಯ ಆಗಿತ್ತು. ಇವತ್ತು ನಮ್ಮ ಮೌಲ್ಯ ಏನಾಗಬೇಕಪ್ಪ ಅಂದ್ರೆ ರಾಷ್ಟ್ರಭಕ್ತಿ. ಹೌದು, ರಾಷ್ಟ್ರಭಕ್ತಿ ವಿಷಯ ಬಂದಾಗ ನಾವು ಯಾರನ್ನು ಕೀಳಾಗಿ ಕಾಣಬಾರದು. ಅಲ್ಲಿ ನಾನು ಮೇಲು ಅಂತ ಅನ್ಕೋಬಾರದು, ರಾಷ್ಟ್ರದ ಮುಂದೆ ನಾವೆಲ್ಲರೂ ಸಣ್ಣವರೇ. ಹೌದು, ಅದಕ್ಕೆ ಬಸವಣ್ಣವರೊಂದು ವಚನ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದ್ರೆ ಪ್ರಧಾನಮಂತ್ರಿಗಳಿದ್ರು ಆಗಿನ ಕಾಲಕ್ಕೆ, ಅವರು ದಂಡನಾಯಕರು, ರಾಜನ ನಂತರ ಸ್ಥಾನ, ಕೆಲವು ಸಾರಿ ರಾಜನಿಗಿಂತಲೂ ದೊಡ್ಡವರಾಗ್ಬಿಡ್ತಿದ್ರು. ಯಾಕಂದ್ರೆ ನ್ಯಾಯ ನಿರ್ಣಯ ಮಾಡಬೇಕಾದ್ದು ದಂಡನಾಯಕರ ಕೈಲಿರ್ತಿತ್ತು. ಯಾರಿಗಾದ್ರೂ ಶಿಕ್ಷೆ ಕೊಡೋದು ಅಥವಾ ನ್ಯಾಯ ನಿರ್ಣಯ, ರಾಜ ಅದಕ್ಕೆ ಒಪ್ಪಿಗೆ ಕೊಡೋದು, ಮುದ್ರೆ ಹೊತ್ತದಷ್ಟೇ. ಇಂತಹ ಸಂದರ್ಭದಲ್ಲೂ ಕೂಡ ಬಸವಣ್ಣವರು ಹೇಳ್ತಾರೆ, ಆಮೇಲೆ ಅವ್ರನ್ನ ಅವತಾರ ಪುರುಷರು ಅಂತ ಕರಿತಾ ಇದ್ರು ಎಲ್ಲಾ ಶರಣರು, ಗುರು ಧರ್ಮಸ್ಥಾಪಕ ಅಂತ ಎಲ್ಲ ಕರಿತಾ ಇದ್ರು. ಅಂತದ್ರ ಅವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಏನು ಈ ಮಾತು ಇದೆಯಲ್ಲ, ಇದನ್ನ ಬಹಳ ಜನ ತಪ್ಪು ಮಾಡೋದು ಎಲ್ಲಿ ಅಂದ್ರೆ ಬಸವಣ್ಣವರಿಗೆ ಅನ್ವಯ ಮಾಡ್ಬಿಡ್ತಾರೆ. ಏ ಬಸವಣ್ಣವ್ರು ಹೇಳಿದಾರ ನೋಡು, ತಮಗಿಂತ ಕಿರಿಯರಿಲ್ಲ, ಹಂಗಲ್ಲ. ಇಲ್ಲಿ ಇದನ್ನ ಪ್ರತಿಯೊಬ್ಬರು ನಮ್ಗೆ ಅನ್ವಯ ಮಾಡ್ಕೋಬೇಕು, ನನಗೆ ನಾನೇ ಅನ್ವಯ ಮಾಡ್ಕೊಳ್ಬೇಕು. ಬಸವಣ್ಣವರು ಹೇಳಿದ್ದು ವಚನ ಅದು ಎಲ್ಲರಿಗೂ ದಾರಿದೀಪವಾಗ್ಲಿ ಅಂತ ಹೇಳಿರೋದು, ಅವರಿಗೋಸ್ಕರ ಹೇಳಿರೋದಲ್ಲ. ಅದನ್ನ ನಾವು ನಮಗೋಸ್ಕರ ತಿಳ್ಕೊಂಡು, ನಾವು ಅರಿತುಕೊಂಡು ನಮ್ಮ ಜೀವನದಲ್ಲಿ ಆ ವಚನವನ್ನ ನಡೆಸಿಕೊಂಡು ಹೋಗ್ಬೇಕಾಗಿದೆ. ಹೌದು, ಎನಗಿಂತ ಕಿರಿಯರಿಲ್ಲ, ಅವಾಗ ಪ್ರತಿಯೊಬ್ರು ಅನ್ವಯ ಮಾಡಿಕೊಂಡು. ಶಿವಭಕ್ತರು ಅಂದ್ರೆ ಅಲ್ಲಿ ಸಾಂದರ್ಭಿಕವಾಗಿ ಬಸವಣ್ಣವ್ರು ಬಳಸಿದ್ದಾರೆ, ಅದೇ. ಆದ್ರೆ ಭಾರತೀಯರಿಗಿಂತ ಹಿರಿಯರಿಲ್ಲ ಅಥವಾ ವಿಶ್ವದ ಇತರೆ ಜೀವಿಗಳಿಗಿಂತ ಹಿರಿಯರು, ಎಲ್ಲರೂ ಹಿರಿಯರೇ ಅಂತ ಭಾವಿಸ್ಕೊಂಡ್ಬಿಟ್ಟಾಗ ನಾವು ಯಾರನ್ನು ದ್ವೇಷ ಮಾಡಲ್ಲ, ಯಾರಿಗ ಮೇಲೂ ಈ ಮತ್ಸರ ಸಾಧಿಸಬೇಕು ಅಂತೇಳಿ ನಾವೇನು ಹೊರಡೋದು ಅಥವಾ ಜಗಳ ಮಾಡೋದು, ಅವನನ್ನ ಸರ್ವನಾಶ ಮಾಡಿಬಿಡೋಣ ಅಂತ ಹೋಗ್ತೀವಲ್ಲ, ಆ ಭಾವನೆ ನಾವು ಅದನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನ ವಿಭಾಗ ವಿಭಾಗ ಮಾಡಿ ಹೇಳ್ಕೊಡ್ತಾರೆ ನಮಗೆ. ಅಂದ್ರೆ ಈ ಕುಲಮದ, ಜಾತಿ, ಕುಲ, ಗೋತ್ರ, ಮತ ಧರ್ಮ, ಯಾವುದೇ ರೀತಿಯ ಅಹಂಕಾರವು ಒಳ್ಳೇದಲ್ಲ. ಇವತ್ತು ಕೆಲವು ಮತ ಧರ್ಮಗಳು ಇದನ್ನ ಬೆಳೆಸ್ಕೊಂಡಿದ್ರಿಂದ ವಿಶ್ವಕ್ಕೆ ಅಪಾಯ ಎದುರಾಗ್ಬಿಟ್ಟಿದೆ. ಈ ಮತವನ್ನ ಸಂಪೂರ್ಣ ತೊಡೆದು ಹಾಕ್ಬಿಡ್ಬೇಕು, ನನ್ನ ಮತ ಮಾತ್ರ ಬೆಳಿಬೇಕು, ಇವತ್ತಿನ ಕಾಲಕ್ಕೆ ಅದು ಮೌಲ್ಯ ಅಲ್ಲ. ಹಂಗೇನಾದ್ರೂ ಜಗಳ ಪ್ರಾರಂಭ ಆಗಿ ಯುದ್ಧ ಶುರುವಾದ್ರೆ ಯಾರು ಬದುಕೋದಿಲ್ಲ. ಪರಮಾಣು ಬಾಂಬ್, ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಇದೆ, ಇವತ್ತು ಯಾರ ಅಹಂಕಾರವನ್ನು ನಾವು ತೃಪ್ತಿಪಡಿಸಕ್ ಸಾಧ್ಯ ಇಲ್ಲ. ಅದಕ್ಕೆ ಅಹಂಕಾರವನ್ನು ತೃಪ್ತಿಪಡಿಸೋದ್ ಬೇಡ, ಅಹಂಕಾರವನ್ನ ಪರಿವರ್ತನೆ ಮಾಡೋಣ. ಅಹಂಕಾರದ ಪರಿವರ್ತನೆ ಅಂತಂದ್ರೆ ಒಂದೊಂದೇ ತಿಳ್ಕೊಂಡು ನಾವು ಅದನ್ನು ಬಿಡ್ತಾ ಬರೋದು. ಮೊದಲನೇದು ಕುಲಮದ ಆಯ್ತು, ಎರಡನೇದು ಛಲಮದ ಅಂತ ಕರೀತಾರೆ. ಹಾಗಿದ್ರೆ ಈಗ ಕುಲಮದ ಅಂದ್ರೆ ನಾವು ಯಾವುದೇ ಜಾತಿ ಮತ ಭೇದ ಭಾವವನ್ನ ಮಾಡದೆ ಮೇಲು ಕೀಳು ಅಂದೇನೆ, ನಾವೆಲ್ಲರೂ ಒಂದೇ ವಿಶ್ವ ಮಾನವರು ಅನ್ನುವ ಒಂದು ಸಂದೇಶವನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಾಗಿದೆ ಸ್ವಾಮೀಜಿ. ಮತ್ತೆ ನಾವು ಈ ಅಹಂಕಾರ ನಾ ಎನ್ನೋದನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ನಾವು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣಂತೆ ಸ್ವಾಮೀಜಿ. ಮತ್ತೆ ಇನ್ನೊಂದು ಸೂಚನೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಕ್ ಇಷ್ಟಪಡ್ತೀನಿ. ಏನಂದ್ರೆ, ನಿಮಗೆ ಈ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅಪೇಕ್ಷೆ ಇದ್ರೆ, ಅಂದ್ರೆ ಪ್ರಶ್ನೆಗೆ ಉತ್ತರ ಬರೆಯೋ ದೃಷ್ಟಿಯಿಂದ ಇನ್ನೊಂದ್ಸಾರಿ ಕೇಳಬೇಕು ಅಂದ್ರೆ, ಮನಗುಂಡಿ ಆರೋಗ್ಯ ಶ್ರೀ ಅನ್ನುವಂತ ಯೂಟ್ಯೂಬ್ ಚಾನಲ್ ಇದೆ, ಆ ಮನಗುಂಡಿ ಆರೋಗ್ಯ ಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆದ್ರಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ಅದನ್ನ ನೀವು ಮತ್ತೆ ಮತ್ತೆ ಕೇಳಿಸ್ಕೊಳ್ಬಹುದು. ಮತ್ತೆ ಧಾರವಾಡ ಆಕಾಶವಾಣಿ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನು ನೀವು ಫಾಲೋ ಮಾಡಬಹುದು. ಹೀಗೆ ನೀವು ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋದ್ರಿಂದ ನೀವು ಅದನ್ನ ಇನ್ನೂ ಕರಗತ ಮಾಡ್ಕೊಳ್ಬಹುದು, ಜೊತೆಗೆ ಪ್ರಶ್ನೆಗೆ ಉತ್ತರ ಬರೀಬಹುದು. ಕೇಳಿಗುರೇ, ಕೇಳಿದ್ರಲ್ಲ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಅಹಂಕಾರದ ಬಗ್ಗೆ, ಮದದ ಬಗ್ಗೆ ಸ್ವಾಮೀಜಿಯವರು ತಿಳಿಸಿಕೊಟ್ರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್.

ಕಲಾವಿದರಾದ ರೇಣವ್ವ ಕೆ ಪೂಜಾರ್ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಹಾಡು ಬಿಸುಪದ ಕೇಳಿದ್ರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಬಾರ್ ಪರಾಜಣ. ಏನು ಕರೆದಂಗೇನೋ ವಾಸನೆ ಉಂಟದಲ್ಲ ಮನ್ಯಾಗ. ಹೌದಾ? ಮೂಗು ಬಾ ಚುರುಕದ ಬಿಡಪ್ಪ ನಿಂದು. ಅಲ್ಲ, ನನ್ನ ಮೂಗು ಕೆಲವೊಂದ್ ಕಡೆ ಬಾ ಚುರುಕ. ಹೌದಲ್ಲ, ಕರೆದದ್ದು ನೋಡಿದ ಕೂಡಲೇ ಚುರುಕಾಗಿ ಬಿಡ್ತಾರೆ. ಅಲ್ಲ, ಶೋಭಕನ ಮನೆ ಬಂದ್ರೆ ಬಹಳ ಚುರುಕ ಆಗ್ತದಂತೀವಿ. ಯಾಕಂತಂದ್ರ ನೀ ಹಂಗ ತಿಳ್ಲಿ ಕೊಡ್ತಿ ಒಂದು. ಹೌದು, ಆದ್ರೆ ಸ್ವಲ್ಪ ಮೂಗ್ ಹುಡ್ಕಿರ್ತಲ್ಲ, ಇನ್ನ ಹೆಚ್ಚು ಸಿಗ್ತಾವೇನೆ. ನಾನು ಹಂಗೆ ಅನ್ಕೊಂಡೆ ಮಾಡಿದ್ನೆಪ್ಪ. ಇವತ್ತ ಬಹಳ ದಿನ ಆಯ್ತು, ಯಾಕೋ ರಾಜಣ್ಣ ಈ ಕಡೆ ಹಾಯ್ದಿಲ್ಲ, ಹಾಯ್ದ್ರು ಹಾಯ್ಬಹುದು ಅಂತ ಅನ್ಕೊಂಡೇ ಮಾಡಿದ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಶಂಕರ್ ಪಳೆ ಮಾಡಿ, ಖಾರನ್ ಮಾಡಿ, ಸಿ ಏನು ಮಾಡಿ? ಸಿ ಅಂದು ಮಾಡಿನಿ, ಖಾರ ಅಂದು ಮಾಡಿ, ನಿನ್ ಯಾವ್ದು ಬೇಕು? ಅಲ್ಲ, ಯಾವ್ದ್ ಬೇಕು ಅಂದ್ ಎರಡೂ ಬೇಕು. ಅದಕ್ಕಿಂತ ಮೊದಲು ಒಂದು ಉತ್ತರ ಕೊಡು. ಏನದು ಪ್ರಶ್ನೆ? ಮತ್ತೇನು ಕೇಳಲ್ಲ. ಎದ್ರಲಿಂದ ಮಾಡಿ? ಎದ್ರಲಿಂದ ಅಂದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ತಾರಪ್ಪ, ಮೈದಾದ್ಲಿಂದ ಮಾಡ್ತಾರ. ನಾನಂತೂ ಮೈದಾದಿಂದ ಮಾಡೀನಿ. ಹೌದಾಗ್ತಾವ? ಹೌದಲ್ಲ, ಚಂದ ಆಗ್ತಾವ, ಕುರುಕುರ ಅಂತಾವ. ಹೌದಲ್ಲ ಶೋಭಕ, ಇಲ್ಲಿ ನಂದೊಂದು ನಿಂಗ ಸಲಹೆ ಅದ. ನೀ ಕೇಳಬಹುದು, ಬಿಡಬಹುದು, ನಿನಗೆ ಬಿಟ್ಟಿದ್ದು. ಹೌದಾ? ಏನಪ್ಪ ಅಂತ ಸಲಹೆ? ಏನಂದ್ರ ತಜ್ಞರು ಏನ್ ಹೇಳ್ತಾರಂತಂದ್ರ, ಈ ಮೈದಾ ಹಿಟ್ಟಿಂದ ತಯಾರ ಮಾಡಿರುವಂತ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಬೇಕು, ಉಪಯೋಗ ಮಾಡದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರ ಎಲ್ಲಾ ಸೋಸಿ ಸಣ್ಣದ್ ಬಂದಿರ್ತದ. ಹೌದು, ಗೋಧಿ ಹಿಟ್ಟಿನಾಗ ಇರುತ್ತೇಳು, ಮ್ಯಾಲಿಂದ ಸಿಪ್ಪಿರ್ತಲ್ಲ, ಆ ಸಿಪ್ಪಿನೊಳಗ ನಾರಿನಂಶ ಇರ್ತದ. ಹೌದು, ಇದು ಗುರುತಿರುವಂತದ್ದು. ಮೈದಾ ಮಾಡ್ಬೇಕಂತ ಎಲ್ಲ ಹೋಗ್ಬಿಟ್ಟಿರ್ತದ. ಹೌದು, ಎಲ್ಲ ತೆಗೆದು ಒಳಗಿಂದ ಬೆಳ್ಳಂದ ಬರ್ತಲ್ಲ, ಅದು ಹೆಲ್ತ್ ಚಲೋ ಅಲ್ಲ. ಹೌದಾ? ಅದಕ್ಕೆ ಅದು ತಿನ್ಬಾರ್ದು. ಈಗ ನೀ ಅದು ಅವ್ರಿಗೆ ಆಗ್ತಾವ ಅಂತ ತಿಳ್ಕೊಳ, ಆಗೋಲಾಗ ಸ್ವಲ್ಪ ಬಿರ್ಸು, ಗೋಧಿ ಹಿಟ್ಟಿಂದ ಮಾಡೋದು ನೋಡು. ಹೌದಂತಿ. ಅದಕ್ಕೆ ಇವತ್ತ ನಾ ಈ ಮೈದಾ ಹಿಟ್ಟಿಂದ ಮಾಡಿದ್ದು ತಿನ್ನೋದಿನ. ಅಂದ್ರೆ ನಿನ್ ಸಲುವಾಗಿ ಬೇರೆನೆ ಮಾಡ್ಬೇಕಾಯ್ತಪ್ಪ. ನೀ ಮಾಡು, ನಾನು ನಿನಗ್ ಸಹಾಯ ಮಾಡ್ತೀನಿ. ಹಿಟ್ಟು ಕಲಸಿ ಇನ್ನೊಮ್ ಕರೆದು ಎರಡು ರುಚಿ ನೋಡಿ. ಹೌದಾ? ಅಷ್ಟೇ ಮಾಡೋಣ ತಗೋ. ಇದನ್ ಮಾಡಿದ್ ಏನಾರ ಮಾಡೋಣ ಅಂತ ಆಮೇಲೆ ಅದಕ್ಕ ಈಗ ಇನ್ನೊಂದ್ ಸ್ವಲ್ಪ ಬಿಟ್ಟು ಅದನ್ನ ಮಾಡೋಣ ಅಂತ. ಆಮೇಲೆ ಇನ್ನೊಂದ್ ಶೋಭಕ, ಈ ಬೇಕರಿ ಸಾಮಾನುಗಳು ಇರ್ತಾವ ನೋಡು. ಹೌದು, ಅವು ಇರ್ಲಿ, ಯಾವುದೇ ಒಂದು ಮೈದಾಲಿಂದ ಮಾಡಿರುವಂತದ್ದು ಪದಾರ್ಥಗಳು ನಾವು ತಿನ್ಬಾರ್ದು, ಮಕ್ಕಳಿಗೆ ಕೊಡಬಾರ್ದು. ಬೇಕರಿ ಒಳಗೆ ಮಾತ್ರ ಎಲ್ಲಾನು ಮೈದಾ ಇರ್ತದಪ್ಪ. ಅದು ಈಗ ಬದಲಾವಣೆ ಆಗ್ಲಿತ್ತದ. ಈ ನೀವು ಹೋಟೆಲ್ನಾಗ ನಾರ್ತ್ ಇಂಡಿಯನ್ ಊಟಕ್ಕೆ ಹೋದಂತ ಇಟ್ಕೋ, ಈ ತಂದೂರಿ ರೊಟ್ಟಿ ಇರ್ತಲ್ಲ, ಅದು ಮೈದಾ ಗೋಧಿ ಹಿಟ್ಟು ಎರಡ ಕಲ್ಸೇನೋ ಮಾಡ್ತಿರ್ತಾರೆ. ಆದ್ರೆ ಗೋಧಿ ಹಿಟ್ಟು ಮಾಡಿರುವಂತ ತಂದೂರಿಗಳು ಸಿಗ್ಲಿತ್ತವ. ಅದೇ ಬದಲಾವಣೆ ಅದೇ ಆಗ್ಯದ. ನಾವು ಕೇಳ್ಬೇಕು. ಹೌದು, ಮತ್ತ ಇದ್ರಿಂದ ತಂದೂರಿ ಮಾಡಿ ಅವ ಏನ್ರಿ ಅಂತೇಳಿ ಅಂದ್ರ ನಾ ಹೇಳ್ದೇನು ಇಂಥವ್ ಬಿಟ್ಟು ಬಿಡೋದು. ಇದ್ರ ಬದಲಾಗಿ ಶೋಭಕ ಏನದು? ಏನು ನವಣಿ, ರಾಗಿ, ಸಾವಿ, ಕೊರ್ಲ, ಏನು ಸಿರಿಧಾನ್ಯಗಳು ನೋಡು, ಇವ್ದ್ರಿಂದ ನಾವು ದೂರ ಹೋಗಿವಲ್ಲ. ಹೌದು, ಅವಕ್ ಮತ್ತೆ ಬರ್ರಪ್ಪ ಬರ್ರಪ್ಪ, ನೀವು ಚಲೋ. ಅಲ್ಲ ರಜಾಣ, ಇವ್ರಲಿಂದ ಬಿಸ್ಕಿಟ್ ಅದು ಬ್ರೆಡ್ ಅದು ಮಾಡ್ತಾರಂತ ಕೇಳಿನಪ್ಪ. ಎಲ್ಲಾ ಮಾಡಬಹುದು. ಹೌದಾ? ಎಲ್ಲನೇ ಮಾಡಬಹುದು. ಬಿಸ್ಕಿಟ್ ಬ್ರೆಡ್ ಮಾಡಬಹುದು. ಇನ್ನೊಂದ್ ಚಲೋ ಅಂದ್ರ ನೀವು ಉಪ್ಪಿಟ್ಟು ಮಾಡಬಹುದು, ನೀ ಗುಳ್ಪಂಗ್ಲು ಮಾಡಬಹುದು, ದೋಸಾ ಮಾಡಬಹುದು. ನಿಂಗ್ ಬೇಡಪ್ಪ ಬಹಳ ಟೇಸ್ಟ್ ಅದೇ ಬೇಡ ಅಂತಂದ್ರ ಮತ್ತೆ ದೋಸಾ ಮಾಡ್ಲಿಕ್ಕೆ ಅಕ್ಕಿ ಹಾಕ್ತಿ, ಉದ್ದಿನ ಬೇಳೆ ಹಾಕ್ತಿ, ಅದ್ರ ಒಂದ್ ಬಟ್ಲ ಅಕ್ಕಿ ಕಡಿ ಮಾಡದ, ಒಂದ್ ಬಟ್ಲಿ ಹಾಕ್ಬಿಡುದು. ಓಹೋ, ಎರಡು ಟೇಸ್ಟ್ ಆಗ್ಬಿಡ್ತದ. ಟೇಸ್ಟ್ ಆಗ್ಬಿಡ್ತು. ಸೇರಿದಾರೆ ಒಳಗ್ ಹೋದಂಗಾಯ್ತು. ಹೌದೌದು. ಆಮೇಲೆ ಮಕ್ಕಳು ಬರೀ ಅವೇ ಮಾಡದ ತಿನ್ನೋದಿಲ್ಲ ಅಂತ, ತಿನ್ನಂಗಿಲ್ಲ ಅಂತ, ಗಂಡನ್ನು ತಿನ್ನೋದಿಲ್ಲ ಅಂತ. ಏನ್ ಮಾಡುದು ಅದೊಂದ ಹಾಕ್ಬಿಡೋದು ಗೊತ್ತಾಗ್ಬೋದು. ಬಹಳ ರುಚಿಯಾಗಿ ಅಂದ್ರೆ ಹೇಳ್ಬಾರ್ದು. ಹೌದೌದು, ಹೇಳಿ. ಇನ್ನೊಂದ್ಸರಿ ತಿನ್ನಂಗಿಲ್ಲ ಅದನ್ನ, ಹಾಕಿಲ್ಲ ಅಂದ್ರೆ ಹಾಕಿದೆ ಅಂತ. ಹಿಂಗ ಹಾಕೋಣ. ಅದಕ್ಕೆ ಈ ಸಿರಿಧಾನ್ಯಗಳನ್ನ ಸ್ವೀಟ್ಸ್ ಅಂತ ಮಾಡ್ಕೊಂಡು ನಾವು ತಿನ್ಬಹುದು. ಆಮೇಲೆ ಇನ್ನೊಂದೇನಂದ್ರೆ ಶೋಭಕ, ಬಹಳ ಮುಖ್ಯ, ಈ ಕಡೆ ಕಡೆ ನಾವು ನೋಡಿದ್ವಲ್ಲ, ಹೆಲ್ತ್ ಬಹಳ ಸೂಕ್ಷ್ಮ. ಹೌದಿಲ್ಲ? ಹೌದು. ಅದಕ್ಕೆ ಎಲ್ಲರೂ ಹೇಳ್ತಾರ, ಯೋಗ ಬಹಳ ಮುಖ್ಯ. ಯೋಗ ನಮ್ಮ ದೇಶದ್ದು, ಇಡೀ ಜಗತ್ತಿಗೆ ನಾವು ಕೊಟ್ಟಿರುವಂತ ಒಂದು ವಿದ್ಯೆ. ಅದನ್ನ ಈ ಕಡೆ ಕಡೆ ಗಾಳಿ ಬಹಳ ಬೀಸಿದವ. ಹೌದು, ಬಹಳ ಮಂದಿ ಮಾಡ್ಲಿತ್ತಾರ, ಬಹಳ ಮಂದಿ. ಆಮೇಲೆ ಟಿವಿ ಒಳಗ ಸಹಿತ ತೋರಿಸ್ತಾರಪ್ಪ, ಟಿವಿದಾಗ ತೋರಿಸ್ತಾರ, ರೇಡಿಯೋದಾಗ ಹೇಳ್ತಾರ, ಎಲ್ಲ ಕಡಿಮೆ ಮಾಡ್ತಾರ. ಹೌದೌದು. ಆದ್ರ ಇನ್ನೂ ಮಾಡದೆ ಇರೋಂತ ಸಂಖ್ಯೆನು ಬಹಳ. ಹೌದು, ಬಹಳ ಜನ ಮಾಡಂಗೆ ಇಲ್ಲಪ್ಪ. ನೀ ಅದ್ರ ನೀ ಏನು ಬಹಳ ತಂದಲ್ಲ ಅದ್ರದಾಗಿದ್ದಿ ನೋಡ. ಅದಕ್ಕೆ ನಿಂಗ್ ಬಹಳ ಆಗಿಂದು ಎಳ್ಕೊಂಡು ಬರ್ಬೇಕು. ಅದಕ್ಕೆ ಯೋಗ ಮಾಡ್ಬೇಕು, ಆಮೇಲೆ ವಾಕಿಂಗ್ ಮಾಡ್ಬೇಕು. ಈಗ ಶುಗರು ಬಿ ಪಿ ಆಗ್ಯಾವ ಅಂತಂದ್ರ ಕಾಮನ್ ಫ್ರೆಂಡ್ ಆಗ್ಯಾವ. ಹೌದು ಅಲ್ಲ ರಜಣ, ಇನ್ನೊಂದೇನ್ ಕೇಳ್ತೀನಿ, ಈಗ ವಾಕಿಂಗ್ ಅಂತಂದಲ್ಲ ನೀನು ಸಂಜೆ ಮಾಡಿ ಎಲ್ಲಾರ ವಾಕಿಂಗ್ ಹೊಂಟ ಕೂಡ್ಲೇ ಯಾಕ್ರಿ ಬಂತೇನ್ರಿ ನಿಮಗ್ನು ಬಿ ಪಿ ಶುಗರ್? ಹೌದಿಲ್ಲ, ನಾವ್ ಎಷ್ಟ ಅದಕ್ಕೆ ಇದಾಗ್ಬಿಟ್ಟಿವ ಅಂತ. ಅದು ಬಂದ ಕೂಡ್ಲೇ ವಾಕಿಂಗ್ ಚಾಲು ಮಾಡ್ತಾರ ಅನ್ನೋದೊಂದು ಟ್ರೆಂಡ್ ಆಗಿಬಿಟ್ಟು, ಟ್ರೆಂಡ್ ಆಗಿಬಿಟ್ಟು. ಅದು ಖರೇನು ಅಂತ ಅನ್ಕೊನಿ, ಏನ್ ಬಹಳ ಮಂದಿಗೆ ವಾಕಿಂಗ್ ಶುರು ಮಾಡ್ಯಾರ ಅಂತಂದ್ರ ಇದು ಏನೋ ಆಗ್ಯದಿದು, ಇದೇನೋ ಸಮಸ್ಯೆ ಅದೇ ಪ್ರಾಣಿ ಒಳಗೆ. ಅದಕ್ಕೆ ಡಾಕ್ಟರ್ ನನಗೂ ಹಂಗೆ ಬಹಳ ಮಂದಿ ಕೇಳ್ರಿ, ನಿಮಗೂ ಶುಗರ್ ಬಿ ಪಿ ಬಂದೇನ್ರಿ? ಇಲ್ರಿ ಅಂತ. ನಾನೇ ಇಲ್ರಪ್ಪ, ಅದಕ್ಕೆ ದೂರ ಇಡ್ಬೇಕಂತ ತಿಳ್ಕೊಂಡು ವಾಕಿಂಗ್ ಯೋಗ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಯೋಗ, ಬಹಳ ಮಂದಿ ಏನಂದ್ರೆ ಗುರ್ತೇನೆ, ಎಲ್ ಟೈಮ್ ಅಂದ್ರಿ ಯೋಗ ವಾಕಿಂಗ್ ಮಾಡ್ಲಿಕ್ಕೆ. ಹೌದು, ಮುಂಜಾನೆ ಅದು ಒಂದು ಬಡದಾಡ್ತೀವಿ ಬಡದಾಡ್ತೀವಿ, ಗಂಡ ಹೆಂಡತಿ ಇಬ್ರು ಅಂತಂದ್ರ ಒಂದಕ್ಕೊಂದು ಹತ್ತವಲ್ದು. ನೀವು ಯೋಗ ವಾಕಿಂಗ್ ಭಾರಿ ಆದ್ರಪ್ಪ ಅಂತಾರ. ನಂದೇ ನೀವ್ ಎಷ್ಟು ಕೇಳ್ತೀರಿ ಅಂದ್ರೆ, ನಂದೇ ನಿಮ್ಗೂ 24 ತಾಸು ಸೇವ, ನನಗೂ 24 ತಾಸು ಸೇವ. ಹೌದಲ್ಲ, ನೀವ್ ಎಷ್ಟು ಕೇಳ್ತೀರಿ? ಇಲ್ಲ ನಾವು 6:30 ಜಲ್ದಿನೇ ಹೇಳ್ತೀವ್ರಿ. ನಂದೇ 6:30 ಹೇಳ್ತಿರಲ್ಲ, ನನ್ನ ಕಡೆಯಿಂದ ಏನ್ ಮಾಡ್ರಿ, 1 ತಾಸು ಜಲ್ದಿ ಹೇಳ್ರಿ. 6:30 ಹೇಳ್ತಿರಲ್ಲ 5:30 ಹೇಳ್ರಿ, 7 ಹೇಳ್ತಿರಲ್ಲ 6 ಕೇಳ್ರಿ. 1 ತಾಸು ಮುಂಜಾನೆ ಹೇಳ್ತಿರಲ್ಲ, ಅದು ಯಾರು ತೋಳಿಕ್ ಸಾಧ್ಯ ಇಲ್ಲ. ಏ, ಎಲ್ಲರೂ ಮಲ್ಕೊಂಡಿರ್ತಾರ. ಹೌದು, ನಿಮ್ಮಂತ ದೋಸ್ತರು ಹೇಳ್ತಾರ ನೋಡು, ಆ ಕೆಟಗರಿಗಿದ್ದವ್ರು ಎಲ್ಲರೂ ಮಲ್ಕೊಂಡಿರ್ತಾರ. ಅವ್ರು ಫೋನೇ ಮಾಡೋದಿಲ್ಲ, ಅವ್ರ ಮನೆಗೆ ಬರೋದಿಲ್ಲ, ಆ ಟೈಮ್ ಯಾರು ಡಿಸ್ಟರ್ಬ್ ಮಾಡುದು. ಫಸ್ಟ್ ಕ್ಲಾಸ್ 6 ಫ್ರೆಶ್ ಆಗಿ 1/4 ತಾಸು ಯೋಗ ಮಾಡ್ರಿ, 1/4 ತಾಸು ವಾಕಿಂಗ್ ಮಾಡ್ರಿ. ಒಂದ್ಸಲ ಶುರು ಮಾಡ್ರಿ, 1 ತಿಂಗಳ ಅದೇನಾಗತ್ತೆ ಅಂದ್ರೆ 6 ಹೋಗಿದ 5 ಬರ್ತದೆ ತಾನೆ. ಆ 1 ತಾಸು ಯೋಗ ಆಗತ್ತ, 1 ತಾಸು ವಾಕಿಂಗ್ ಆಗ್ತದೆ ಅಂತಂದ ಏನಾಗತ್ತೆ ಹೇಳು, ನಮಗ 24 ತಾಸಲ್ಲ 26 ತಾಸು ಸಿಕ್ಕಂಗಾಗತ್ತೆ. ಈಗ 2 ತಾಸು ಮಲ್ಕೊಂಡು ಕಳಿತಿದ್ವ 24ರಾಗ, ಈ 24ರ ಏನಾಗುತ್ತೆ 2 ತಾಸು ನಾವು ಜಲ್ದಿ ಎಳಿತೀವಿ. ಅದಕ್ಕೆ 24+2 26 ಆದಂಗತ್ತ ನನ್ನ ಲೆಕ್ಕ. ಅದಕ್ಕ ಈ ರೀತಿ ನಾವು ಆರೋಗ್ಯವನ್ನು ಚಲೋತ್ನ ಇಟ್ಕೊಂಡಿವಿ ಅಂತಂದ್ರ ನಮ್ಮ ಮಕ್ಕಳಿಗೆ ನಾವ್ ಏನರ ಕೊಡಬೇಕಾಗಿತ್ತು ಅಂತಂದ್ರ ನಮ್ಮ ಆರೋಗ್ಯ ಕೊಡಬೇಕು. ಹೌದು, ಯಾಕಂತ ಕೇಳಿ. ಯಾಕಂತಂದ್ರ ನಾನೇ ಹೇಳ್ತೀನಿ ತಗೋ, ನೀ ಆರಾಮಿದ್ದೀ ಅಂದ್ರೆ ಮಕ್ಕಳು ಆರಾಮಿರ್ತಾರಪ್ಪ. ಹಂಗಲ್ಲ, ನೀ ಹಾಸಿಗೆ ಹಿಡಿದಿ ಅಂತಂದ್ರೆ ಅವ್ರ ಹಾಸಿಗೆ ಬಿದ್ದಂಗೆನೆ ಆಗ್ತದೆ, ಅವ್ರು ನಿನ್ ಸಲುವಾಗಿ ಕಾಳಜಿ ಮಾಡೋದಾಗ್ತದೆ. ಅದು ಒಂದಾಯ್ತು. ಇನ್ನೊಂದು, ಈಗ ಶುಗರ್ ಏನ್ ತೋರಿಸ್ಕೊಳಿಕ್ ಹೋಗಿರ್ತಾರ ನೋಡು ಡಾಕ್ಟರ್ ಬಲ್ಲಿ, ಶುಗರ್ ಬಂತಂದ್ರ ಬಳವಳಿ ನಿಮ್ ಮನೆಯ ನಿಮ್ ಪೇರೆಂಟ್ಸ್ ಗೂ ಶುಗರ್ ಅದೇನ್ರಿ? ಹಾಗೆ ಅವ್ರಿಗೂ ಅದೇನ ಕೇಳ್ತ ಅದ ಅಂದ್ರ ಇಲ್ಲ ಅವ್ರಲಿಂದ ಅದು ಬಂದ್ರೆ ಅಂದ್ರೆ ನಮ್ಮ ಮಕ್ಕಳಿನ ಆರೋಗ್ಯ ಖರೆ ಆರೋಗ್ಯ ಕೊಡಬೇಕು ಅಂತಂದ್ರ ನಾವು ಆರೋಗ್ಯಯುತವಾಗಿದ್ದೀವಿ ಅಂತಂದ್ರೆ ಅವ್ರಿಗೆ ಬಿ ಪಿ ಬರೋದು ಶುಗರ್ ಬರೋದು ನಾವು ತಡೆ ಹಿಡದಂಗ ಆಗತ್ತೆ. ಇನ್ನು ಅವ್ರ ಜೀವನ ಶೈಲಿಯಿಂದ ಅವ್ರು ತಂದ್ಕೊಳ್ತಾರ ಅದು ಬೇರೆ. ಹೌದು, ನಾವು ಮಾತ್ರ ಅವ್ರಿಗೆ ಕೊಡಬಾರ್ದು. ಏನಂತೀನಿ ಬರೋಬ್ಬರ ಬಿಡು, ಏನದೇನದ ಇದ್ರದಾಗ ಅಂತಂದ್ರ ನೀನ್ ಮಕ್ಕಳಿಗೆ ಪ್ರೀತಿ ಮಾಡ್ತ ಇಲ್ಲ ಅದು ನನಗೆ ಹೇಳಿ. ಯಾರು ಮಕ್ಕಳಿಗೆ ಪ್ರೀತಿ ಮಾಡಂಗಿಲ್ಲ, ಇದು ಒಂದು ವೇಳೆ ವಿಚಿತ್ರ ಕೇಳ್ತೀಯಪ್ಪ ನೀನು ಅಂತಂದ್ರ ಯೋಗ ವಾಕಿಂಗ್ ಎಂದ ನೀ ಶುರು ಮಾಡ್ತ ನೋಡು, ಅವಾಗ ನಿನ್ ಮಕ್ಕಳಿಗೆ ನೀ ಪ್ರೀತಿ ಮಾಡಿದಂಗ ಅಂತ ನಂದವ. ಹೌದಾ, ನೋಡಮ್ಮ ತಗೋ. ಆಯ್ತು, ನೀ ತಗೋ ಅಂದ್ರೆ ಮುಗಿದ ತಗೊಂಡು ಹೋಗೋದ ಆ ಕಡೆ ಹೋಗ್ಬಿಡ ತಗೊಂಡ್. ಏನಾಗೋದಿಲ್ಲ, ಅದಕ್ಕೆ ಗಟ್ಟಿ ನಿರ್ಧಾರ ಮಾಡು. ಏನಂತ ಗಟ್ಟಿ ನಿರ್ಧಾರ ಮಾಡಿ ನಾ ನಾಳೆಯಿಂದ 6 ಕೇಳ್ತೀನಿ, 5 ಬೇಡ. ಎದಿ ಹೊಡ್ಕೋಬೇಡಿ, 6 ಕೇಳ್ತೀನಿ, 6 ಕೆದ್ದು ಯೋಗ ವಾಕಿಂಗ್ ಶುರು ಮಾಡ್ತೀನಿ ಅಂತಂದ್ರ ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡದಂಗ ಗಂಡಿಗೆ ಪ್ರೀತಿ ಮಾಡದಂಗ. ಇಲ್ಲ ಅಂದ್ರೆ ಇಲ್ಲ ಇಲ್ಲ ನನ್ನ ಲೆಕ್ಕದ. ನೀ ಬೈಲಿಕರ ಬೈ ಅಲ್ಲಿಗೆ ಹೌದಿಲ್ಲ ನೋಡು, ಅವು ಏನ್ ಮಾಡಿಲ್ಲ, ಇನ್ನೊಂದಿಷ್ಟು ಗೋಧಿ ಹಿಟ್ಟು ಕಲಸು. ಹೌದು, ಮೊದಲ ಅದನ್ನ ಮಾಡೋಣ ನೋಡಮ್ಮ, ಮಾಡಿ ನೋಡ. ಅವೆರಡೂ ಇಡೋಣ,